ಸಿರಿಮಲ್ಲೆ ನೀವೇ ವಿರಿದಲ್ಲು ಕಾವೇ ವರದಲ್ಲಿ ರಾವೇ ಮನಬಂತೆ ನೀವೇ ಎನ್ನೆಲ್ಲುತ್ತೇವೆ ಎದ ಮೀಟಿ ಪೋವೆ ಸಿರಿಮಲ್ಲೆ ನೀವೇ ವಿರಿದಲ್ಲು ಕಾವೇ ಹಾ ಹಾ ಹಾ ಹಾ